ಹಾ ಹಾ ಖಂಡಿತ, ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ನು ಸಾವಯವ ಕೃಷಿ ಇನ್ಲ ಪಂಪಿರು. ಅನಾದಿ ಕಾಲದ ಬತ್ತಿನ ಬೇಲೆನೆ ಬೆನ್ನಿ. ಇಡೀ ನಮ್ಮ ಭೂಮಿದು 75 ಬಸಿ ನೀರ್ ಇತ್ತಂಡಲ್ಲ, ಒರೆ ದಿನ 25 ಭಾಗಡು ಉಪ್ಪುನೇ ಭೂಮಿ. ನಮ್ಮ ವಣಸ್ಮಲ್ಪುನ ಉಪ್ಪು ಏತಿ ಎಡ್ಡ ಉಂಡು ಪಂದು ನಮ್ಮ ವರಾಂಡಲ ಎನ್ನದನೆ ಇಜ್ಜತೆ. ಬಲೆ ವರ ನಮ್ಮ ಎನ್ನಗ ನಮ್ಮ ವಣಸ್ಮಲ್ಪುನ ಉಪ್ಪು ಏತಿ ಎಡ್ಡೆ ವಸ್ತುಲುಲ್ಲ ಪಂದ್ವರ ಎನ್ನಲೆಗೆ. ದುಂಬುದ ಕಾಲಡು ನಮ್ಮ ಹಿರಿಯರು ಬಂಜಿಗ್ ದಿನರೆ ಭಂಗ ಇತ್ತಂಡಲ್ಲ, ಜೀವೋಗ್ ಎಡ್ಡೆ ಇತ್ತಿನ ವಸ್ತುಲೇ ತಿಕ್ಕೊಂದಿತ್ತಂಡು. ಅಂಡ ಇನಿತ ಕಾಲಡು ಇಲ್ಲದ ಎಲ್ಲಿಯ ಬಾಲೆ ಪರ್ಪಿನ ಪೆತ್ತದ ಪೇರ್ಲ ಶುದ್ಧ ಇಜ್ಜಿ ಅಂಚಿತ್ತಿನ ಪರಿಸ್ಥಿತಿಗೆ ಬತ್ತದುಂತದ. ನಮ್ಮ ಬಾಲೆ ಪರ್ಪಿನ ಪೇರೇ ಶುದ್ಧ ಇಜ್ಜಿ ಪಂದಾಂಡ ನನ್ನ ನಮ್ಮ ವಣಸ್ಮಲ್ಪನ ನುಪ್ಪುದ ಬಗ್ಗೆ ಎನ್ನೆರೆಗೆ ಪೋಡಿಗೆ ಹಾಕೊಂಡು. ನಮಕ್ ಮಾತ ತೆರಿದಿಲಕ್ಕ, ಕೋರಿದ ಪಿರವಡು ತಿಲವು ಪೋಯಿಲಕ್ಕ, ಪೆತ್ತದ ಪಿರವಡು ಕಂಜಿಲು ಪೋಯಿಲಕ್ಕ, ಅಪ್ಪನ ಪಿರವಡು ಕಿನ್ನಿ ಬಾಲೆ ಪೋಯಿಲಕ್ಕ, ನಮ್ಮ ಹಿರಿಯರು ಬೆನ್ನಿದ ಪಿರವಡು ಬೆಗರಿ ಜಪ್ಪಡ ಅದು ಬೇಲೆ ಮಲ್ತದಿರಿಗೆ. ಆಂಡ ಇನಿತ ಕಾಲೋಡು ಕೀಟನಾಶಕಲು ಬೆನ್ನಿಡು ಬಾರೀ ಮಲ್ಲ ಜಾಗದೆ ತೊಂದುಂಡು. ಬೆನ್ನಿದ ಬೇಲೆ ನಮ್ಮ ದೇಶ ಗುಪ್ಪುನ ಮಲ್ಲ ಬಿರಿ ಸಹಾಯ. ಆಂಡಲ ಇನಿತ ದಿನೋಟು ಸಾವಯವ ಕೃಷಿ ಪನ್ಪಿನೇನು ನಮ್ಮ ಮಾತ ಮದತು ಬುಡ್ತ. ಇತ್ತದ ಕಾಲೋಡು ಬೆನ್ನಿದ ಪುದರ್ಡು ನಮ್ಮ ಕಾರ ಮುದೇಳುಪ್ಪುನ ಮರ್ದಾಯ ನಂಚಿತ್ತಿನ ಇಲ್ಲದ ಪೆತ್ತದ ಗೊಬ್ಬರನೇ ಬುಡ್ದು ನಮ್ಮ ರಾಸಾಯನಿಕ ಪದಾರ್ಥಲೇನು ಪತೊಂದಿತ್ತಿನ ಇಂಗ್ಲಿಷ್ ಮರ್ದು ದಂಚಿ ಮೋಣೆ ಪಾಡ್ದು ಕುಲ್ದ. ಇಂಚೆನೆ ಇಂಗ್ಲಿಷ್ ಮರ್ದದ ಪಿರೋಡು ಪೋಂಡ ಮಣ್ಣುಡುಪ್ಪುನ ಸತ್ವತತ್ವಲು ಒಂತೆ ದಿನಟೆ ಮಣ್ಣಡೆ ಮಣ್ಣಾದು ಪೋವು. ಈತು ಮಾತ ಗೊತ್ತಾಯ್ಬೋಕಲ್ಲ ನಮ್ಮ ರಾಸಾಯನಿಕ ಕೃಷಿತ ಪಿರೋಡೆ ಪೋಡೆ. ವರ ಎನ್ಲೇತ್ತ ನಮ್ಮ ಪಿರಾಕ ಕಾಲದ ನಮ್ಮ ಹಿರಿಯರು ಮಲ್ತೊಂದು ಬತ್ತಿತ್ತಿನಂಚಿನ ಸಾಂಪ್ರದಾಯಿಕ ಕೃಷಿ ಪಂದು ಪುದರ್ ಪಡೆಯಿನ ಸಾವಯವ ಕೃಷಿತ ಕಡೆಗೆ ಪೋಪಿನ ಪೊರ್ತು ಬೈದಂಡು. ಸಾವಯವ ಕೃಷಿಟು ಒವ್ವೇ ಬಗೆತ ರಾಸಾಯನಿಕ ಪದಾರ್ಥಲು ಆವಡು, ಕೀಟನಾಶಕಲು ಆವಡು, ಜೀವಗ ಹಾನಿ ಮಲ್ಪುನ ವಸ್ತುಲು ಐಟು ಓ ಲೈಜ್ಜಿ. ನಮ್ಮ ಕಣ್ಣೆದುರುಡೆ ಉಪ್ಪುನ ತಪ್ಪುಲು ಪೆತ್ತದ ಗೊಬ್ಬರ ಮಾತ್ರ ಐಟು ಉಪ್ಪುನು. ಇತ್ತದ ಕಾಲಡು ನಂಗ ಕಾಪೆರೆ ಪೊರ್ತಿಜ್ಜಿ ಪೂರಾ ಬೇಲೆ ನಮಕ್ ಬೇಗೋಡೆ ಆವಡು. ಒಯ್ಟ್ ಕಾಸ್ ಜಾಸ್ತಿ ತಿಕ್ಕೊಂಡು ಪನ್ಪಿನೇ ಆಲೋಚನೆ ನಮ್ಮ ಮಂಡೆಡು. ಅಂಡ ಐಟು ನಮ್ಮ ಜೀವಗ ಏತು ಮಾತ ಹಾನಿಕಾರಕ ಪೆಟ್ಟುಂಡು ಪಂದು ನಂಗೆ ಗೊತ್ತಾಯಿ ಬೋಕಲ್ಲ ನಮ್ಮ ಮಂಡೆ ಖರ್ಚು ಮಲ್ ಪಂದೆ ನಮ್ಮನೇ ನಮ್ಮ ದಾದ ಪಂದು ಎನ್ನೋಲಿ ಪನ್ಲಿಗೆ. ಎಂಕೆನ್ನ ಅಜ್ಜಿ ಪನೊಂದಿತ್ತೇರು ಆರ್ ತೂತಿನ ಅರಿ ಇತ್ತ ಇಜ್ಜಿಗೆ. ಆರು ಕಂಡದ ಬೇಲೆಗೆ ಪೋದು ಕಾಂಡಿಡ್ದು ಬಯ್ಯ ಮುಟ್ಟ ನೇಜಿದ ಪೊರ್ತುಗು ನೇಜಿ ಪರ್ತದ, ನಟ್ಟಿದ ಪೊರ್ತುಗು ನಟ್ಟಿ ಮಲ್ತದ, ಕಂಡ ಕೊಯ್ಪಿನ ಪೊರ್ತುಗು ಕಂಡ ಕೊಯ್ದು ದನಿಕುಲ್ನ ಕೈದು ಅರಿಪತೊಂದು ಬರೊಂದಿತ್ತೇರ್ಗೆ. ಆಂಡ ಇನಿ ಬೆನ್ನಿದ ಬೇಲೆಗೆ ಪೋಪಿನ ಪೊಂಜೋಲೆ ತೋಜುಚೇರು ಕಂಡದಪ್ಪೆರೆಗು ಎರುತ ಬದಲು ಇನಿ ಟ್ರಾಕ್ಟರ್ ಬೈದಂಡು. ನೇಜಿ ನಡೆಯರೆಗಾವಡು ನೇಜಿ ಪರ್ಪೆರೆಗಾವಡು ಇಜಿನ ಕೀ ಕೊಯ್ಯರೆಗಾವಡು ಮನುಷ್ಯರ್ನಕಲ ಬದಲು ಮಿಷಿನಲ್ಲೇ ಬತ್ತದುಂತದ. ಕಂಡೋಗು ಇಲ್ಲದ ಕಿದೆತ ಗೊಬ್ಬರ ಬುಡ್ಡ ಬೇತದಾಲ ಜಾಸ್ತಿ ಪಾಡೊಂದಿತ್ತ ಜೇರ್ಗೆ. ಆಂಡ ಅರೆಗಿತ್ತದ ಕಾಲದ ಬೆನ್ನಿ ಎನ್ನೆರೆಗೆ ಆಪುಜಿ ಇಂಚ ಕತ್ತೆಗುಲು ಪನೊಂದು ಪೋಂಡ ಅವು ಏತಾ ಉಂಡು ಅಂದಂದು. ಈರ್ಮಂಟಿನಲ್ಲ ಕರೆಕ್ಟ್ ಪ್ರಾಪ್ತಿ. ಪ್ರಾಪ್ತಿಯವರು ನಮ್ಗೆ ಅದೆಷ್ಟೋ ವಿಚಾರಗಳನ್ನು ಹೇಳಿದ್ರು. ಜಸ್ಟ್ ಥಿಂಕ್ ಮಾಡಿ ಗೆಳೆಯರೆ, ನಾವೆಲ್ಲ ಇದನ್ನ ಫಾಲೋ ಮಾಡಿದ್ರೆ ಎಷ್ಟು ಚಂದವಾಗಿರುತ್ತಲ್ಲ. ಕ್ಯಾತ್ರಿನ್, ಅದೇನೋ ವಾಲ್ಪಾರಿ ಅರಣ್ಯ ಬಗ್ಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ರು ನೀವು, ಅದನ್ನ ನಮ್ಗೆಲ್ಲ ನೀವು ಹೇಳ್ಬೋದೀಗ? ಹೇಳ್ತೀನಿ ಕೇಳು. 18ನೇ ಶತಮಾನ ಚ ಅಂತ್ಯ ವೇಳಾ ಬ್ರಿಟಿಷನಿ ಭಾರತ ರಾಷ್ಟ್ರ ಚೇ ತನ್ಸು ಅಧಿಪತ್ಯ ಸ್ಥಾಪನ ಕೆಲ್ಲೋ. ವಿವಿಧ ರೀತಿಚಿ ರಣವಟ್ ಮುನ್ಸತಿ ರೂಪ್ಸಳ ಅಂತ ಪಶ್ಚಿಮ ಘಟ್ಟಸು ಪ್ರದೇಶ ದಟ್ಟ ರಣಾನ್ ಕಾಳೋಕ ಚ ಭುಯರ ಅಂತ ಲಿಪೋನಸಲ್ಲೋ. ಅಶೇನ್ ಜಾವ್ನ್ ಬೈಲೆ ಲೋಕಾಕ್ ತ್ಯ ಜಾಗ್ಯ ವಿಷಾನ್ ಮಾಹಿತ್ ನಸ್ತನಾ ತೋ ಸಾಗೋ ಅಪರಿಚಿತ ಜಾವ್ನ್ ಉರುಲ್ಲೋ. ಪುಡ್ಲೆ ದಿಸಾನಿ ವಾಲ್ಪರಿ ಮುನೋ ನಾವಾಡ್ಲ್ಯಾ ತ್ಯ ರಾಣಾ ಬಿತರ್ ಸರ್ಚೆ ಮಸ್ತು ಕಠಿಣ ಚಿಸಲ್ಲೆ ವರ್ವಿ ಕುಣಿ ಬಿತರ್ ಸರೋಂಗ್ ದೇಡ್ ಗೆತ್ಲೆನ. 1890 ಇಸ್ವೇರ್ ಕಾರ್ವೇರ್ ಮಾರ್ಷ್ ನವಾಸು ಬ್ರಿಟಿಷ್ ಸಾಹಸಿ ಗೊಡೆಸವರಿ ಕರ್ತನ ವಾಟ್ಸುಕೋನ್ ರಾಣಾ ಬಿತರ್ ಸಂಡಲೋ. ಸೂರ್ಯ ಸಿಂಗ್ ಕಿರಣ ದಣಿ ಕೊಡನತ್ಲೆ ತಿತ್ಲಿ ಕಾಳು ಕಾನ್ ಬುಡಿಲ್ಯ ತ್ಯ ರಾಣಾ ಅಂತ ಅವ್ನ್ ಬೈರೋಸುಂಗ್ ಜಾಯಿನಸ್ತನ ಅಪ್ನಸು ಜೀವ್ ಹಂಗಸರಸ್ ಹೊಗ್ಡೈ ತಂಕೊಂಡ ನಮ್ಮಂತೋ ಅಕಂತ್ಲೋ. ದೂನ್ ತಿನ್ ದಿಸ್ ಅಶಂತ್ ಪಸರ್ಸತನ ಹಟ್ಲೆ ಇಲ್ಲ ಕೌಂಕಿ ಮುಗ್ದಲೆ ಜೀವಾತಿ ಆಶಾ ತನ್ನ ಸೊಡ್ಲ ವೇಳಾರ್ ಲೋಕಾನ್ ಸುಲೋನ್ ಜರ್ಲಿ ಏಕ್ ಲಾನ್ ಪಾಯಿ ವಾಟ್ತ ಕದಿಸ್ತ ವಟೇಸು ಗುರ್ತದನ್ ವಾಟ್ಪೇತಾ ತ್ಯ ಜಾಗ್ಯಾರ್ ಪೌತನ ತೈಸರ್ ಆದಿವಾಸಿಂಚಿ ದಾವಿಸ್ ಕುಲ್ವಾಚಿಂಗರ್ ಅಂತ ಕದಿಸ್ತಾದ. ಅಯ್ಯೋ, ವಾಲ್ಪರ ಅಷ್ಟೊಂದು ದಟ್ಟವಾದ ಅರಣ್ಯವಾಗಿತ್ತೇನ್ರಿ? ನನ್ಗಂತೂ ಆಶ್ಚರ್ಯವಾಗ್ತಿದ್ಯಪ್ಪ, ಅಷ್ಟು ದಟ್ಟವಾದ ಒಂದು ಕಾಡೊಳಗೆ ಹೋಗೋದಂದ್ರೆ ದೊಡ್ಡ ಸಾಹಸನೇ ಆಗಿರ್ಬೇಕು. ಆದಿವಾಸಿಗಳು ಇವರನ್ನೆಲ್ಲ ನೋಡಿ ಹೆದರೋಗಿದ್ದ ಅನ್ಸುತ್ತೆ, ತುಂಬಾ ಕುತೂಹಲ ಆಗ್ತಿದೆ ನನ್ಗೆ. ಇವಾಗ ಮುಂದುವರಿಸಿ. ಎದುಳ್ ಮಿಸರ್ ಗುಡಿಯಾಪೊಳೆ ಇನತ್ಲತೆ ಅಲೋಕನ್ ಪುಯಿಸ್ತೋನ್ ಗುಡಿಯಾವೇರಿ ಉಂಚ ಮಾರ್ಷಾಕ್ ಪುಳೋನ್ ಅಪ್ಲ ಬುರ್ಗ್ಯಾಂಬಳ ಅಂಗಿಯುನ್ ರಾಣಾ ಅಂತ್ಲಿ ಪುನ್ಗಿಲಿ. ಆ ಸಹಾಯಕ್ ಸೋನ್ ರೌಲ್ಯ ಮಾರ್ಷಾಕ್ ಗಟ್ ಮುಟ್ತರ್ ನೋಟೋ ತಚ ವಾಟಿನಿ ಉಂಚೆ ಪೊಳೋನ್ ತಣೆ ತಚಸುವೆ ಹಾತ್ ಬಶೀನ್ ಅಪ್ಲೋ ಇಷ್ಟ ಗಾದ್ ಪರ್ ಗಟ್ ಕರ್ತ